ಎಂಥ ಲೋಕವಯ್ಯ, ಇದು ಎಂಥ ಲೋಕವಯ್ಯ. ಹೊಸತನವ ಕೊಡುವ ಹೊಸ ವಿಷಯ ಅರಿವ, ಹೊಸತನವ ಕೊಡುವ ಹೊಸ ವಿಷಯ ಅರಿವ. ಬಯಕೆ ತರುವ ಇದು ಎಂಥ ಲೋಕವಯ್ಯ, ಇದು ಎಂಥ ಲೋಕವಯ್ಯ. ಕಡಲಲ್ಲಿ ಧುಮುಕಿ ಹೋರಾಡುವ, ಮುಗಿಲೇರಿ ಮೇಲೆ ತೇಲಾಡುವ, ಆ ಚಂದ್ರನೆಡೆಗೆ ಹಾರಾಡುವ, ಗ್ರಹ ತಾರೆಗಳಿಗೆ ಕೈ ಚಾಚುವ, ಜನರಿಂದ ತುಂಬಿ ಮೆರೆವ, ಜನರಿಂದ ತುಂಬಿ ಮೆರೆವ. ಇದು ಎಂಥ ಲೋಕವಯ್ಯ, ಹೊಸತನವ ಕೊಡುವ ಹೊಸ ವಿಷಯ ಅರಿವ. ಬಯಕೆ ತರುವ ಇದು ಎಂಥ ಲೋಕವಯ್ಯ. ಜೊತೆಗೆ ಬಡಿದಾಡುವ, ಸುಖವನ್ನು ಅರಸಿ ಅಲೆದಾಡುವ, ಹೊಸದನ್ನು ದಿನವೂ ಹುಡುಕಾಡುವ, ಛಲವನ್ನು ಬಿಡದೆ ಸೆಣಸಾಡುವ, ಜನರಿಂದ ತುಂಬಿ ಮೆರೆವ, ಜನರಿಂದ ತುಂಬಿ ಮೆರೆವ. ಇದು ಎಂಥ ಲೋಕವಯ್ಯ, ಹೊಸತನವ ಕೊಡುವ ಹೊಸ ವಿಷಯ ಅರಿವ. ಬಯಕೆ ತರುವ ಇದು ಎಂಥ ಲೋಕವಯ್ಯ.